ಅದು ಓಕ್ಳಿ ಹತ್ರ ಇದೆ ಸರ್. ಓಕ್ಳಿ ಹತ್ರ ಶರಣಪ್ಪ ಕಲ್ಲಪ್ಪ ಮಿರ್ಕಲ್ ಅಂತ ಹೇಳಿ ಸರ್, ಅವನ ಹತ್ರ ನಾನು ಹೊಲಕ್ಕೆ ಹೋಗ್ತಾನೆ ಇದ್ದೀರ. ಅವನ ಹೊಲದಾಗ ನಾನು ಗುಲಾಬಿ ಹೂವ ನೋಡಿದ ತಕ್ಷಣ ನನಗೊಂದು ಇಂಟ್ರೆಸ್ಟ್ ಬಂತು ಸರ್, ನಾನು ಮಾಡಬೇಕು, ನಾನು ಮಾಡ್ಬೇಕಿದ್ದೀನಿ ಅಂತೇಳಿ. ನನ್ನ ಎಕರೆ, ನನ್ನ 4 ಎಕರೆ ಆಸ್ತಿ ಸರ್, ಒಟ್ಟೆ 4 ಎಕರೆ ಆಸ್ತಿದಾಗ ದಿನಸಿಯಲ್ಲಿ ಸರ್, ಕಮಲಾಪುರ ಸರ್ವೆ ನಂಬರ್ ದಿನಸಿಯಲ್ಲಿ ಇರೋದು ಸರ್. ಅದು ನಾನು ಅಲ್ಲಿಂದ ನೋಡಿದ ತಕ್ಷಣ ಅಂತೂ ನನ್ನ ಹೊಲದಾಗ ಇಷ್ಟಿಷ್ಟು ನೀರಿದ್ದರೂ ನಾನು ಮಾಡಕ್ಕಾಗಿಲ್ಲ, ಈ ಟ್ರ್ಯಾಕ್ಟರ್ ಯಾಕೆ ನಡೆಸಬೇಕು ಅಂತೇಳಿ ನಾನು ಟ್ರ್ಯಾಕ್ಟರ್ ಬಿಟ್ಟು ಬಿಟ್ಟೆ ಸರ್. ನಾನು ಬಿಟ್ಟು ಕೊಟ್ಟು ಬೆಂಗಳೂರಿನ ಹೋಗಿ ಕೇಸಿಂದು ಬೆಂಗಳೂರಿನಿಂದ ನಾನು ಸಸಿಗಳು ತಂದ ಸರ್. ನಾನು ಇಲ್ಲಿ ಸಿಗಂಗಿಲ್ಲ ಸರ್. ಅದು ಅದೇನಾದ್ರು ವಿಶೇಷ ತಳಿ ಅಂತ ಇದೆ? ಅದು ತಳಿ ಅಂದ್ರೆ ಸರ್, ಅದ್ರಾಗೆ ಬುಲೋಟ್ ಬರ್ತದ, ಪನೀರ್ ಬರ್ತದ, ಡಚ್ ಬರ್ತದ, ಮತ್ತು ಬಟನ್ ಅಂತ ಹೇಳ್ಬರ್ತದೆ ಸರ್. ನಿಮ್ಗೆ ಯಾವ್ದು? ನನಗೆ ವೆರೈಟಿ ನಾನು ಮಾಡಿದ ದಿನನಿತ್ಯ ಕಡಿಬೇಕಪ್ಪ, ನನಗೊಂದು ಆಸೆ ಆಗ್ಬೇಕಪ್ಪ ಅಂತಂದ್ರೆ ನಾನು ಒಂದು ಪನೀರ್ ತಂದೆ ಸರ್. ಪನೀರ್ ಏನು ವಿಶೇಷ? ಅದು ಪನೀರ್ ಅಂದ್ರೆ ಒಂದು ಡೈಲಿ ಬರ್ತದೆ ಸರ್. ಯಾವ ಬಣ್ಣ? ಅದು ಇದೇ ಗುಲಾಬಿ ಬಣ್ಣ ಸರ್, ಹಳಕ್ ಅಂತ ಬರ್ತದೆ. ಅಲ್ಲ, ಕೆಲವೊಮ್ಮೆ ಗುಲಾಬಿಯಲ್ಲಿ ಹಳದಿ ಮಿಶ್ರಿತ ಇರ್ತದೆ, ಕೆಂಪು ಮಿಶ್ರಿತ, ಕೆಂಪು ಮಿಶ್ರಿತ ಇಲ್ಲ ಸರ್, ಕೆಂಪು ಮಿಶ್ರಿತ ಸರ್, ಕೆಂಪು ಇರ್ತದೆ. ಮತ್ತು ಡಚ್ ಇದೆ ಸರ್, ಡಚ್ ಅಂದ್ರೆ ಹಿಂಗ್ ಗುಲಾಬಿ ತರಕಾರಿ ದೊಡ್ಡದಾಗ್ತಲ್ಲ, ಅದನ್ನು ಅಂತಂದ್ ಸರ್ ನಾನು. ಅದು 2000 ತಂದೆ, ಇದು ಪನೀರ್ ಒಂದ್ 2000 ತಂದೆ. ಹೇಗೆ ಹೇಗೆ ಇರ್ತದೆ ಆ ಗಿಡಗಳಿಗೆ? ಎಷ್ಟು ಕೊಡ್ತೀರಿ ಹೇಗೆ? ಅದ್ರೆ ಗಿಡಗಳಿಗೆ ನೋಡಿ ಸರ್, ನಾನು ಫಸ್ಟ್ ತರುವ ಟೈಮಿಗೆ 14 ರೂಪಾಯಿ ಒಂದು ಸಸಿಗಳು ತಂದಿ ಸರ್. 14 ರೂಪಾಯಿ ಒಂದ್ ಸಸಿನ ಸರ್. ಅಂತದ್ ಎಷ್ಟು ತಂದ್ರಿ? 4000 ಸಸಿ ತಂದಿನಿ ಸರ್. 4000 ಸಸಿ ತಂದಿ, ನಾ 4000 ಸಸಿ ತಂದಿ ಹಚ್ಚಿದ್ದೇನೆ ಸರ್. ಈಗ ಸಸಿಯನ್ನ ಅಲ್ಲಿಂದ ತಂದ್ರಿ, ಬೆಂಗಳೂರಿನಿಂದ ತಂದ ನಂತರ ಈಗ ಅದಕ್ಕೆ ಏನು, ಈ ಗಿಡ ನೆಡುವುದಕ್ಕೆ ಏನಾದ್ರೂ ವಿಶೇಷವಾಗಿರ್ತಕ್ಕಂತ ಸಾಲುಗಳನ್ನು ಮಾಡಬೇಕು, ಹೇಗೆ ಅದು? ಸಾಲುಗಳಿಲ್ಲ ಸರ್. ಅದಕ್ಕೆ ಏನಾಗ್ತದೆ ಅಂದ್ರೆ 4 ಫೀಟ್ ಹಿಂಗ್ ಬಿಡ್ಬೇಕು ಸರ್. ಗಿಡ ಟು ಗಿಡ, ಒಂದ್ ಗಿಡ ಇಲ್ಲ 3 ಫೀಟ್ ಹಚ್ಚಿದ್ರೆ ಮತ್ತೊಂದ್ ಗಿಡ 3 ಫೀಟ್ ಹಚ್ಚೋದು. ಅಂದ್ರೆ 3 ಫೀಟ್ ಹಚ್ಚೋದು ಸರ್. ಹಿಂಗ್ ಅಗಲದಾಗ 4 ಫೀಟ್ ಅಂತರದಲ್ಲಿ ಬಿಟ್ಟು ಬಿಡ್ಬೇಕು ಸರ್. ಅದು ಫೀಟ್ ಅಂತರ ಮಣ್ಣನ್ನು ಗುಡ್ಡೆ ಹಾಕಿ ಸಾಲು ಮಾಡಬೇಕಂತ? ಸಾಲ ಅಂತ ಮಾಡ್ಬೇಕಂತ ಏನೂ ಇಲ್ಲ ಸರ್. ಅದಕ್ಕೆ ನಾವು ಲೈನ್ ಆಗಿ ದಾರ ಹಾಕ್ಬೋದು ಸರ್. ದಾರ ಹಾಕಿ ದಾರ ಪ್ರಕಾರ 3 ಫೀಟ್ ಒಂದು ಹಚ್ಕೋಬಹುದು ಸರ್. ಯಾಕಂದ್ರೆ ಗಿಡ ಜಾಸ್ತಿ ದೊಡ್ಡದಾದ್ರು ಅಂದ್ರೆ ಒಳಗಡೆ ಹೋಲಕ್ಕೆ ತಕ್ಲೀಫ್ ಬರುತ್ತೆ ಸರ್. ತಕ್ಲೀಫ್ ಆಗೋ ಸಲುವಾಗಿ ಅದಕ್ಕೆ 4 ಫೀಟ್ ನಾನು ನಡ್ಬರ್ಗ್ ಬಿಟ್ಟಿರ್ತೀನಿ. ಈಗ ಪನೀರ್ ಗಿಡ ತಂದ್ರೆ ಅಂತ ಅಂದ್ರೆ ಅದು ಹೇಗೆ ಎತ್ತರಕ್ಕೆ ಬೆಳೀತದ? ಎತ್ತರಕ್ಕೆ ಇಲ್ಲ ಸರ್, ಅದು ಅಡ್ಡಲಾಗ್ತದೆ ಸರ್. ಅಡ್ಡಲಾಗ್ತದೆ, ಆಧಾರ ಕೊಡಬೇಕಾಗ್ತದ ಅಡ್ಡಲಾದಾಗ? ಆದ್ರೆ ಅಂದ್ರೆ 4 ಫೀಟ್ ಜಮೀನ್ ಇರ್ತಲ್ಲ ಸರ್, 4 ಫೀಟ್ ನಲ್ಲಿ ನಾನು ಓಡಾಡಬಹುದು ಸರ್. ಅದರಲ್ಲಿ ಆದ್ರೆ ಓಡಾಡಲಕ್ಕ ಬರ್ಲಕ್ಕ ಜಾಗ ಇರ್ತದೆ. ಅಡ್ಡ ಬೀಳದಾಗೆ ಬೀಳಲ್ಲ, ಅದಕ್ಕೆ ಏನೋ ಕಟ್ಟಂಗಿರ್ತದೆ. ಅದಕ್ಕೆ ಅಂದಲ್ಲ ಸರ್, ಫಸ್ಟ್ ಅದು ಒಂದ್ ಮಗ್ಗಿ ತಂದ ತಕ್ಷಣ ಮಗ್ಗಿ ಕಡದ್ ಬಿಡ್ಬೇಕು ಸರ್. ಕಡದ್ ಬಿಟ್ರೆ ಗಿಡ ಜಾಸ್ತಿ ಬೆಳೀತದೆ. ಈ ಸಸಿಯನ್ನು ನೆಟ್ಟ ಮೇಲೆ ಎಷ್ಟು ಸಮಯದಲ್ಲಿ ಅದು ಸಸಿ ಸರ್? ಹಾಗಂತೂ ಹೂವ ಅಂತೂ ಡೈಲಿ ಬರ್ತಾನೆ ಇರ್ತದೆ ಸರ್. ಅದಕ್ಕೆ ಗಿಡ ನೀವು ತರುವಾಗ ಎಷ್ಟು ಸಮಯ ಆಗಿರ್ತದೆ? ಗಿಡಕ್ಕೆ 5 ತಿಂಗಳು ಆಗಿರ್ತದೆ ಸರ್. ಇಲ್ಲಿ ತಂದು ಎಷ್ಟು ಸಮಯದಲ್ಲಿ? ಇಲ್ಲಿ ತಿಂದು ಒಂದು 2 ತಿಂಗಳು 3 ತಿಂಗಳಲ್ಲಿ ಅದರಂತ ಬೇರುಗಳನ್ನು ತೆಳಗಡೆ ಹೋಗೋ ತನಕ ಅದು ಸುಮ್ ಕುಡ್ರ ಸರ್. ಅಷ್ಟೇ, ಅವ್ ಬಂದಂತ ಮಗ್ಗಿಗಳೆಲ್ಲ ಕಡದಾಕೋದು. ಅದು ಕಡದ್ರೆ ಅಂದ್ರೆ ಪವರ್ ಜಾಸ್ತಿ ಆಗ್ತದೆ ಸರ್. ಅದಕ್ಕೆ ಬೇರುಗಳಿಗೆ ಪವರ್ ಜಾಸ್ತಿ ಆಗಿ ಅದು ದಪ್ಪವಾಗಿ ಬೆಳೀತದೆ ಸರ್. ದಪ್ಪವಾಗಿ ಬೆಳೆದ ನಂತರ ಅದು ತಾನೇ ಒಂದು ಬಂಬು ಸಿಸ್ಟಮ್ ತೆಳಗಡೆ ಬಂತಪ್ಪ ಅಂದ್ರೆ ಅದು ಹೂವ ಬರುತ್ತೆ ಸರ್. ಅದಕ್ಕೆ ಫಸ್ಟ್ ಗೆ ಹೂವ ಕಡೆಯಂಗಿಲ್ಲ, ಅದು ಮಗ್ಗಿ ಕಟ್ ಮಾಡ್ತೀನಿ ಸರ್. ಅಷ್ಟೇ, ಆ ರೀತಿ ತಂದಾದ ಮೇಲೆ ಈ ಮಗ್ಗಿ ಬಂದಾಗ ಕಟ್ ಮಾಡ್ತೀರಿ. ಎಷ್ಟು ಸಮಯ ಕಟ್ ಮಾಡಬೇಕು ಅನ್ನೋ ಇಷ್ಟು ಅವಧಿ ಅಂತ ಏನಾದ್ರೂ ಇದೆ? ಏನೂ ಇಲ್ಲ ಸರ್. ಅದು ಅದು ಸ್ವಲ್ಪ ಗಿಡ ಹೈಟ್ ಆಗೋ ತನಕ ಸ್ವಲ್ಪ ಅಷ್ಟೇ ಕಡಿತಾ ಇರ್ಬೇಕು ಸರ್. ಒಂದು 6 ತಿಂಗಳು 7 ತಿಂಗಳು ಕಡಿತಾ ಇರ್ಬೇಕು ಸರ್. ಹಂಗ ಗಿಡ ಜಾಸ್ತಿ ಆಗ್ತಾವ, ದೊಡ್ಡ ಆಗ್ತಾ ಹೋದ್ ಅಂದ್ರೆ ಆ ತರ ನಾವು ಹೂವು ಕಡಿತಾ ಇರ್ಬೋದು. ಎಷ್ಟು ಜಮೀನಲ್ಲಿ ಹಾಕಿದಿರಿ ಈ ಗಿಡವನ್ನು? ನಾನು ನೋಡಿ ಸರ್, 1 ಎಕರೆನಲ್ಲಿ ಹಾಕಿದ್ದೇನೆ. 1 ಎಕರೆಯಲ್ಲಿ ಎಷ್ಟು ಗಿಡ ನಿಲ್ತದೆ? 4000 ಗಿಡ ಕುಂಡಿರ್ತವೆ ಸರ್. ಓಹೋ, ಒಂದ್ ಸರ್ 4 ಫೀಟಿಂಗ್ ಅಂತಾರೆ ಬಿಡೋದು, ಗಿಡ ಟು ಗಿಡ 3 ಫೀಟಿಂಗ್ ಒಂದ್ ಹಚ್ಚೋದು, 4000 ಗಿಡ ಕುಂಡಿರ್ತವೆ ಸರ್. ಅಂದ್ರೆ ಹನುಮಂತ ರೆಡ್ಡಿ ಅವರು ನೀವು ಹೇಳುವ ಪ್ರಕಾರ ಈ ಗುಲಾಬಿ ಹೂವಿನ ಕೃಷಿ ಮಾಡುವಾಗ 3 ಫೀಟ್ ಅಂತರ ಬಿಡಬೇಕು, ಮತ್ತೊಂದು 7-8 ತಿಂಗಳು ಬಿಟ್ಟಾದ ಮೇಲೆ ಹೂ ಒಳ್ಳೆ ಹೂ ಬರ್ತದೆ. ಹೂ ಒಳ್ಳೆ ಹೂ ಬರ್ತದೆ ಸರ್, ತಕ್ಷಣವೇ ಹೂ ಬರ್ತದೆ. ಅದನ್ನು ಕಡಿಬೇಕು ಕಡಿಬೇಕು ಯಾಕಂದ್ರೆ ಬೆಳಿಬೇಕಲ್ಲ ಬೆಳಿಬೇಕಲ್ಲ ಗಿಡ ಬೆಳಿಬೇಕಲ್ಲ ಸರ್. ಅದಕ್ಕೆ ಗಿಡ ನಾವು ಬೆಳೆಸುವ ಸಲುವಾಗಿ ಅದು ಹೂವ ಕಡಿತೀನಿ ಸರ್. ಅದಕ್ಕೇನು ಉಪಯುಕ್ತ ಒಳಗಿಲ್ಲ. ಅದು ಮಗ್ಗಿ ಬಂದ್ರೆ ಮಗ್ಗಿ ಅದು ಹೆಂಗ್ ಬಡಿತ ಗಿಡ ಬೆಳಿಬೇಕು ಸರ್. ಅದನ್ನೇ ಹೂವನು ನಾವು ಹಂಗೆ ಬಿಟ್ಟು ಅಂದ್ರೆ ಸರ್ ಏನಾಗ್ತದಂದ್ರೆ ಆ ಹೂಕ್ಕೆ ಅದ್ರದಂತ ತಾಕತ್ ಏನದಂದ್ರೆ ಹೂಕ್ ಬರ್ತದೆ ಸರ್. ಆ ಹೂವ ಕಟ್ ಮಾಡದಂತರ ಆ ಗಿಡಕ್ ಬಂದಿರ್ತದೆ ಸರ್ ತಾಕತ್. ಆ ಗಿಡದ ತಾಕತ್ ಬಂತಂದ್ರೆ ಗಿಡ ತಾನೇ ಆಟೋಮೆಟಿಕ್ ಅಡಲಾಗಿ ಬೆಳೆದಿರ್ತದೆ, ಮತ್ತೆ ಹೆಚ್ಚು ಹೂ ಕೊಡುವ ಸಾಮರ್ಥ್ಯ ಬಂದಿರ್ತದೆ ಸರ್. ಅದಕ್ಕಾಗಿ ನಾನು ಅದು ಮಗಿಯನ್ನು ಕಡದ್ ಬಿಡ್ತೀರಿ ಸರ್, ಸಣ್ಣದಿರ್ಲಕ್ಕೆ ಚಿಕ್ಕದಿರ್ಲಕ್ಕ. ಈಗ ನೀವು ಹೇಳಿದ್ರಿ ನಾ ಬೆಂಗಳೂರಿಂದ ಗಿಡ ತಂದೆ ಅಂತ. ಗಿಡ ತಂದಾದ ಮೇಲೆ ಅದನ್ನು ಈ 7-8 ತಿಂಗಳು ಬೆಳವಣಿಗೆ ಮಾಡ್ಬೇಕಲ್ಲ, ಬೆಳೆಸಬೇಕಲ್ಲ, ಯಾವ ರೀತಿ ಬೆಳೆಸ್ತೀರಿ? ಹೆಚ್ಚು ನೀರಿನ ಅವಶ್ಯಕತೆ ಇದೆ ಹೇಗೆ ಅಂತ? ಇಲ್ಲ ಸರ್, ಅದಕ್ಕೆ ನನ್ನ ಹತ್ರ ಡ್ರಿಪ್ ಇದೆ ಸರ್. ನಾನು ಡ್ರಿಪ್ ಬಿಡ್ತೇನೆ ಸರ್. ಅದಕ್ಕೆ ನಾಲ್ಕು ದಿವಸಗೊಮ್ಮೆ ಐದು ದಿವಸಗೊಮ್ಮೆ ಡ್ರಿಪ್ ಚಾಲು ಮಾಡ್ತೀನಿ, ಹನಿ ಹನಿ ನೀರು ಬಿಡ್ತಾ ಇರ್ತದೆ ಸರ್. ಅದರ ಹತ್ತಲೇ ಬಾಜು ಅದರ ಹುಲ್ಲು ಬೆಳಿಬಾರ್ದು ಸರ್, ಅದು ಕಸಾಗಿ ಏನು ಇರಬಾರ್ದು, ಅದಕ್ಕೆ ಪ್ರೆಷರ್ ಮಾಡಬೇಕು, ರೋಗ ಬೀಳ್ತದೆ ಸರ್. ಅದಕ್ಕೊಂದು ರೋಗ ಯಾವ್ದು ಬರ್ತದೆ? ರೋಗ ರೋಗ ಅಂತ ಬರ್ತದೆ ಸರ್, ಅಂಟು ರೋಗ ಅಂತ ಬರ್ತದ. ಏನು ಅಂಟು ರೋಗ ಅಂತ ಬರ್ತದೆ ಸರ್, ಅಂಟ್ಕೋತದ ಸರ್ ಅಷ್ಟೇ ಅದು. ಓಹೋ, ಹಾ, ಅಂಟ್ಕೋತದ. ಮತ್ತೊಂದು ಚಿಕ್ಕದೊಂದು ಕೀಟಗಳು ಬರ್ತದೆ ಸರ್, ಕೀಟ ಕೀಟಗಳು ಕೀಟಬಾಧೆ ಇದೆ ಅಂತ, ಪಾತ್ರಗಿತ್ತಿ ಅಂತ ಹೇಳಿ ಕೀಟಗಳು ಬರ್ತದೆ ಸರ್. ಅದು ಹೂದ ಮೇಲೆ ಬಂದು ಕುಂತರೆ ಸಾಕು ಸರ್, ಅದು ಹೂವು ಖರಾಬಿ ಆಗುತ್ತೆ ಸರ್. ಅಷ್ಟು ಹೂವು ಬರ್ತದೆ. ಅದನ್ನ ನಿಯಂತ್ರಣ ಮಾಡೋ ಕ್ರಮ ಹೇಗೆ? ಅದ್ರ ಮೇಲೆ ಪ್ರೆಷರ್ ಎಣ್ಣೆ ಮಾಡಬಹುದು ಸರ್, ಎಣ್ಣೆ ತಗೋಬಹುದು, ಎಣ್ಣೆ ಪ್ರೆಷರ್ ಮಾಡಬಹುದು. ಒಂದ್ ಸಾರಿ ಪ್ರೆಷರ್ ಮಾಡಿದ 15 ದಿನ ತಕ್ಕ ಹೂವು ಬರ. ಸಾವಯವದಲ್ಲೆಲ್ಲ ಕೆಲವು ಕೀಟನಾಶಕಗಳೆಲ್ಲ ಇರ್ತವೆ, ಅದನ್ನ ಬಳಸುದಿಲ್ಲ ನೀವು? ಬಳಸ್ತೇನೆ ಸರ್. ಈಗ ನಮ್ಮ ಹತ್ರ ನನಗತ್ರ ಒಬ್ಬ ಮೋದಿ ಕೇರ್ ಅಂತ ಹೇಳಿ ಎಣ್ಣೆ ಬಂದಿದೆ ಸರ್, ಅದು ಎಣ್ಣೆ ಕೊಟ್ಟಿದ್ದಾನೆ ಸರ್ ನಂಗೆ. ಯಾವ್ದು? ಒಂದು ಎಣ್ಣೆ ಮೋದಿಕೇರ್, ಹಾ, ಅದು ಎಣ್ಣೆ ಇದೆ ಸರ್, ದವಾ ಇದೆ ಸರ್. ಅದು ಅದನ್ನ ಹೇಗೆ ಏನ್ ಮಾಡಬೇಕು? ಅದು ಪ್ರೆಷರ್ ನಲ್ಲಿ ಆಗ್ಬೇಕು ಸರ್. 50 ಗ್ರಾಮ್ ಹಾಕಿಸಿದ್ದು ಒಂದು ಸ್ಪ್ರೇ ಡಬ್ಬೆ ಇರ್ತದ, ಅದ್ರಲ್ಲಿ 50 ಗ್ರಾಮ್ ಹಾಕಿಸಿದ್ದು 3 ಕೊಟ್ಟಿದ್ದಾನೆ ಅವನು. ಅದು 3 ಹೊಡೆದ ತಕ್ಷಣ ಇಳುವರಿನೂ ಜಾಸ್ತಿ ಬರ್ತದೆ, ಮತ್ತೆ ಕೀಟಗಳನ್ನು ಬರಂಗಿಲ್ಲ, ಗಿಡನೂ ಸಾಯಂಗಿಲ್ಲ ಸರ್. ಅಷ್ಟು ಸ್ಟ್ರಾಂಗ್ ಇದೆ ಸರ್ ಅದು ಎಣ್ಣೆ. ಈಗ ನಾನು ಮೊನ್ನೆ ಒಬ್ಬ ನಂಗೆ ಅಲ್ಟಿಮೇಟ್ ಹೋಗಿದ್ದೇನೆ ಸರ್, ನಾನು ಅದನ್ನ ತೋರಿಸು. ನಮ್ಮ ಹೊಲಕ್ಕೆ ಬಂದಿದ್ದಾನೆ ಅವನು, ಹೊಲಕ್ಕೆ ಬಂದು ನಂದು ನೋಡಿ ಅದೊಂದು ಹೂವುಗಳನ್ನು ಬಳಕೆ ಮಾಡಿದ ಮೇಲೆ ಒಳ್ಳೇದು ಬರ್ತದೆ ಸರ್, ಒಳ್ಳೇದು. ಈಗ ಈ ಒಂದು ಗುಲಾಬಿ ಗಿಡವನ್ನ ಬೆಳೆಸಬೇಕಾದ್ರೆ ಯಾವ ಎಲ್ಲ ಗೊಬ್ಬರವನ್ನ ಬಳಸ್ತೀರಿ? 10-26 ಗೊಬ್ಬರ ಹಾಕ್ತಿದ್ನ ಸರ್ ನಾನು ಫಸ್ಟ್. ಅದ್ರ ನಂತರ ನಾನು ಇದು ಹೆಂಡಿ ಗೊಬ್ಬರ ಇರ್ತ ಸರ್, ಸಾವಯವ ಗೊಬ್ಬರ ಹಾಕ್ತೇನೆ ಸರ್ ಅದಕ್ಕೆ. ಮತ್ತು ಕುರಿ ಗೊಬ್ಬರ ಹಾಕ್ತೇನೆ ಸರ್ ಅದಕ್ಕೆ. ಅದಕ್ಕೆ ಕುರಿ ಗೊಬ್ಬರ? ಅದು ಕುರಿ ಗೊಬ್ಬರ ಯಾಕಂತಂದ್ರೆ ಸರ್, ಅದಕ್ಕ ಬಹಳಷ್ಟು ಕೂಲ್ನು ಆಗಬಾರ್ದು ಸರ್. ಅದಕ್ಕೆ ಕೂಲ್ ನೀರು ಜಾಸ್ತಿ ಹಿಡಿದ್ರೆ ಏನಾಗ್ತದೆ, ತೆಳಗಡೆ ಗಿಡದಂತ ಬೇರುಗಳನ್ನು ಕಟ್ ಆಗದ ಶುರು ಬರ್ತದೆ, ಕೊಳತ್ ಹೋಗಿರ್ತದೆ ಸರ್. ಅದ್ರ ಸಲುವಾಗಿ ನಾನು ಹೆಚ್ಚು ನೀರು ಹಾಕಂಗಿಲ್ಲ, ನೀರು ಹಾಕಂಗಿಲ್ಲ. ಅಲ್ಲ, ನಾವು ಏನ್ ತಿಳ್ಕೊಂಡಿದ್ದೇವೆ, ಗುಲಾಬಿ ಹೂ ಮಾಡಬೇಕಾದ್ರೆ ಹೆಚ್ಚು ನೀರು ಬೇಕು. ತಂಪ ಏನಂತ ಇಲ್ಲ ಸರ್, ಲಿಮಿಟ್ ಇದೆ ಸರ್. ಜಾಸ್ತಿ ನೀರಿದ್ರು ಅದರ ತೆಳಗಡೆ ಬೇರುಗಳನ್ನು ಕಟ್ ಆಗ್ಬಿಡ್ತದೆ ಸರ್. ಕಟ್ ಅದು ಅಂದ್ರೆ ನಮ್ಗೆ ಹೂವು ಬರಲಾಗ ಚಾನ್ಸಸ್ ಕಮ್ ಆಗ್ತದೆ ಸರ್. ಅದ್ರ ಸಲುವಾಗಿ ನಾನು ಅದು ಕುರಿ ಗೊಬ್ಬರನ ಹಾಕ್ತೀನಿ. ಇನ್ನೊಂದೇನಾಗ್ತಂದ್ರೆ ಕುರಿ ಗೊಬ್ಬರಕ್ಕೆ ಅದು ಬಹಳಷ್ಟು ಘಾಟ್ ಇರ್ತದೆ ಸರ್. ಯಾವ ಸರ್ಕಾರಿ ಗೊಬ್ಬರ ಯಾವುದು ಕರೆಕ್ಟ್ ಇಲ್ಲ ಸರ್. ಕುರಿ ಗೊಬ್ಬರ, ಒಂದು ದನ ಗೊಬ್ಬರ, ಇವೆರಡು ಹಾಕಿದ್ರೆ ಗಿಡ ಬಹಳಷ್ಟು ವೆರೈಟಿ ಬರುತ್ತೆ. ಅಂದ್ರೆ ಗುಲಾಬಿ ಕೃಷಿ ಮಾಡುವವರು ಸಾವಯವ ಗೊಬ್ಬರ ಬಳಸುದೇ ಒಳ್ಳೇದು, ಹಟ್ಟಿ ಗೊಬ್ಬರ ಅದನ್ನು ಒಳ್ಳೇದು ಸರ್. ನನಗೂ ಈ ತರ ಏನದ ಅಂತಂದ್ರೆ ಅದು ಎರೆಹುಳ ಘಟಕ, ಆ ಗೊಬ್ಬರ ಮಾಡ್ತೇನೆ ಅಂತ ಹೇಳಿ. ಹಾ, ಎರೆಗೊಬ್ಬರ ಸರ್, ಅದು ಮಾಡ್ಲಿಕ್ಕೆ ನಾನು ಬಹಳಷ್ಟು ಟ್ರೈ ಮಾಡ್ತಾ ಇದ್ದೇನೆ ಸರ್. ನಮ್ಗೆ ಯಾಕಂತಂದ್ರೆ ಅವ್ನು ಸಹಾಯಧಾನ ಮಾಡಂತ ವ್ಯಕ್ತಿಗಳು ಯಾರು ಸಿಗ್ತಾನೆ ಇಲ್ಲ ಸರ್. ಅದಕ್ಕೆ ನಾನು ಟ್ರೈ ಮಾಡತ್ತೀನಿ ಸರ್. ಅದು ಆಯ್ತು, ನಾನು ಹೂವಿನ ಗಿಡ ನಾನು ಒಳ್ಳೆ ಬೆಳೆಸಬೇಕಂತಾರೆ ಮಾಡಬೇಕಂತ. ಈಗ ಎಷ್ಟು ಜಮೀನು ಇದೆ ನಿಮ್ದು? ನಂದು ನೋಡಿ ಸರ್, ಈಗ 2 ಎಕರೆ 37 ಗುಂಟೆ ಇದೆ ಸರ್. ಈಗ ನೀವು ಹೇಳಿದ್ರಿ ಕರಿಮಣ್ಣಿನ ಜಮೀನು, ಕರಿಮಣ್ಣಿನ ಜಮೀನು ಒಳ್ಳೇದ ಈ ಗುಲಾಬಿ? ಒಳ್ಳೇದು ಸರ್. ಸರ್, ಅದಕ್ಕೇನಾದ್ರೂ ಮಣ್ಣು ಟೆಸ್ಟ್ ಮಾಡಿಸಿದ್ನೆ ಸರ್. ನಾನು ಮಣ್ಣ ಪರೀಕ್ಷೆ ಅಂದ್ರಲ್ಲಿ ಅದರಲ್ಲಿ ಹುಳಗಳು ಇರ್ತವೆ ಸರ್ ಮಣ್ಣಿನಲ್ಲಿ. ಆ ಸಣ್ಣ ಗಿಡ ಹಚ್ಚಿದ ನಂತರ ಆ ಗಿಡಕ್ಕೆ ಏನದ ಹುಳ ತಿಂದ್ಬಿಡ್ತದೆ ಸರ್. ನಾನು 4,000 ಗಿಡ ಸಸಿಗಳನ್ನು ತಂದು ಹಚ್ಚಿದ್ದೇನೆ ಸರ್. ಅದರಲ್ಲಿ ನಾನು 500 ಸಸಿಗಳನ್ನು ಆ ಗಿಡಗಳನ್ನು ಒಂದು ತಿಂದು ಬಿಟ್ಟಿದ್ದೆ ಸರ್. ಅದು ಆ ಹುಳಕ್ಕೆ ಏನದ ನಾನು ಮುಂದೆ ಅದು ಮಣ್ಣ ಪರೀಕ್ಷೆ ಮಾಡಿಸಿದ್ದೇನೆ. ಮಾಡಿದನು ನನಗೊಂದು ಅವರು ದವಾ ಕೊಟ್ಟಿದ್ದರು. ಆ ದವಾ ಮುಖಾಂತರ ಅದು ಏನು ಇಲ್ಲ ಸರ್. ಈಗ ಎಲ್ಲ ಕ್ಲಿಯರ್ ಆಗಿದೆ. ಮತ್ತೆ ತಂದು ನಾನು ರಿಪೀಟ್ ಒಂದು 500 ಗಿಡ ಹಚ್ಚಿದ್ದೀನಿ. ಈಗ ಕರೆಕ್ಟ್ ಇದೆ ಸರ್, ಏನಿಲ್ಲ. ಈಗ ಒಟ್ಟು ಎಷ್ಟು ಜಮೀನಿನಲ್ಲಿ ಒಂದು ಎಕರೆಯಲ್ಲಿ ಎಷ್ಟು ಮಾಡ್ತಾ ಇದ್ದೀನಿ ಸರ್? ಅದು ಇನ್ನೊಂದು ಇದೆ ಸರ್. ಏನು ಅದು? ಇನ್ನೊಂದು ಒಂದು ವೈಟ್ ಹೂ ಅಂತ ಬರ್ತದೆ ಸರ್. ಅದು ಗುಲಾಬಿಯಲ್ಲಿ ಸರ್. ಅದು ಬಿಜಿಲಿಯಲ್ಲಿ ಇದೆ ಸರ್. ಅದು ನಾನು ಉದ್ಯೋಗ ಖತ್ರಿಯನ್ನು ಮಾಡ್ಕೊಳ್ಳಿಲ್ಲ ಸರ್. ನಾನು ಮಾಡ್ಕೊಂಡಿದ್ದು ಗುಲಾಬ್ನಲ್ಲಿ ಉದ್ಯೋಗ ಖಾತ್ರಿ ಮಾಡ್ಕೊಂಡಿದ್ದೇನೆ ಸರ್. ಮಾಡಿದ್ದೀರಿ? ಅದನ್ನು ಕೂಡ ಮಾಡಿದ. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಈ ಕೆಲಸ ಎಲ್ಲ ಮಾಡಿದ್ದೀರಿ? ಅದೇ ಮಾಡಿದ್ದೀನಿ ಸರ್. ನಾನು ಹೇಳದಲ್ಲ ಸರ್, ನಮ್ಮ ಹಿರಿಯ ತೋಟಗಾರಿಕೆ ಇಲಾಖೆ ಶಂಕರ್ ಪಟೋರಿ ಸರ್ ಇದ್ದಾರೆ, ಅವ್ರ ಹತ್ರ ನಾನು ಭೇಟಿ ಹೋಗಿದ್ದೇನೆ. ಅವ್ರು ಭೇಟಿ ಹೋದ್ರೆ ಅವ್ರು ಹೇಳಿದ್ರು, ಆಯ್ತಪ್ಪ ನೀನು ಮಾಡ್ಕೊಳಕ್ ಸಿದ್ಧವಾಗಿರು, ನಾನು ನನಗೆ ಏನಾಗ್ತದೆ ಸಹಾಯಧನ ನಾನು ಕೊಟ್ಟು ಬಿಡ್ತೀನಿ ಅಂತಂದ್ರು. ಅವ್ರ ಪ್ರಕಾರ ನನಗೆ ಸಹಾಯಧನ ಕೊಟ್ಟರು ಸರ್. ಅಂದ್ರೆ ಹನುಮಂತ ರೆಡ್ಡಿ ಅವರು, ನೀವು ಹೇಳುದು ನಿಮ್ಮ ತೋಟದಲ್ಲಿ ನಿಮ್ಮ ಜಮೀನಿಗಾಗಿ ನೀವು ದುಡಿದ್ರೆ ಸರ್ಕಾರ ದುಡ್ಡು ಕೊಡ್ತದೆ ಸರ್. ದುಡ್ಡು ಹೆಂಗ ಕೊಡ್ತದಂದ್ರೆ ಸರ್, ನನಗೆ ಬರೋಂತ ದುಡ್ಡು ಸಿಗಂಗಿಲ್ಲ ಸರ್. ಅದು ಮತ್ತೆ ಯಾಕಂದ್ರೆ ಲೇಬರ್ ಪೇಮೆಂಟ್ ಸರ್. ಈಗ ನಾನು ಹೊಲ್ದಾಗ ನಾನು ಕೆಲಸ ಮಾಡ್ಕೊಳತ್ತೀನಿ ಅಂತ ಹೇಳಿ, ನನಗೆ ಹ್ಯಾಂಗ ಮಾಡಬೇಕು, ಇವ್ನಿಗೆ ಹ್ಯಾಂಗ ಮುಂದೂಡಿಸಬೇಕು ಅಂದ್ರೆ ಅದು ಲೇಬರ್ ಪೇಮೆಂಟ್ ಸರ್. ನರೇಗಾ ಯೋಜನೆಯಲ್ಲಿ ನಮ್ಮ ಊರಲ್ಲಿ ನಾವು 1-8 ಮಂದಿ ಈಗ ಸಸಿಗಳನ್ನು ಕುಂಡಿಸ್ತೇವಲ್ಲ ಸರ್, ಕುಂಡಿಸ್ಲಾಗ ನಾವು ದುಡ್ಡು ಕೊಡಬೇಕಾಗ್ತಲ್ಲ. ಆ ದುಡ್ಡು ಏನದ ಅಂದ್ರೆ ಗೌರ್ಮೆಂಟ್ ಕೊಟ್ಟಿರ್ತದೆ ಸರ್. ಅಂದ್ರೆ ನಿಮ್ಮ ಜಮೀನಿನಲ್ಲಿ ಕೆಲಸ ಮಾಡಿಸಿದ್ರೆ ಕೂಲಿ ಕೊಡ್ತಾರೆ ಸರ್. ಕೂಲಿ ಏನದ ಈಗ ಎಷ್ಟು ಕೊಡ್ತಾರೆ? ಲೇಬರ್ ಅಕೌಂಟಿಗೆ ಹೋಗಿರ್ತದೆ ಸರ್. ಈಗ 309 ರೂಪಾಯಿ ಈಗ 309 ರೂಪಾಯಿ ಈಗ ಮತ್ತೆ 10 ರೂಪಾಯಿ ಪರಿಕರ ಆಗಿದೆ ಸರ್. ಈಗ ಅದಕ್ಕೆ ಈಗ ಸಸಿಗಳು ಪೇಮೆಂಟ್ ಮಾಡ್ತಾ ಅಂತ ಹೇಳಿ ನನಗೆ ಹೇಳಿದಾರೆ ಸರ್. ನರೇಗಾದಲ್ಲಿ ಸಸಿಗೆ ಕೊಡೋದು ಪ್ರಯೋಜನ ಇದೆ ನೋಡ್ಬೇಕು. ನೋಡ್ಬೇಕಷ್ಟೇ ಅಲ್ವಾ? ಹಾಗೆ ನೀವು ಕೂಲಿಯಾಳುಗಳನ್ನು ತಂದು ಮಾಡ್ತೀರಿ? ಮಾಡ್ತೀನಿ ಸರ್. ಈಗ 1 ಎಕರೆಯಲ್ಲಿ 4,000 ಗಿಡಗಳನ್ನು ತಾವು ನೆಟ್ಟಿದ್ದೀರಿ. ಈಗ 8 ತಿಂಗಳ ನಂತರ ಆ ಗುಲಾಬಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಅಲ್ವಾ? ಈಗ ಆ ಗುಲಾಬಿ ಒಂದು ಗಿಡದಲ್ಲಿ ಎಷ್ಟು ತೂಕದ್ದು ಹೂವು ಸಿಗ್ತದೆ ನಿಮಗೆ? ಅದರಲ್ಲಿ ಒಂದು ಗಿಡದ ಮೇಲೆ ಡಿಫ್ರೆನ್ಸ್ ಸರ್. ಒಂದು ಗಿಡದಲ್ಲಿ 4 ಗ್ರಾಮ್ ಬರ್ತದೆ, ನಾನು 5 ಗ್ರಾಮ್ ಬರ್ತದೆ, ಒಂದು 1/2 ಕೆಜಿ ಬರ್ತದೆ. ಗಿಡ ಹೆಂಗ್ ಫಲಿಸ್ತದ ಆ ಸಿಸ್ಟಮ್ ಸರ್. ಅದು 1 ಕೆಜಿ ಅಂದ್ರೆ 4,000 ಗಿಡದಲ್ಲಿ ನಿಮ್ಗೆ ಎಷ್ಟು ಬರಬಹುದು? ನಾನು ನೋಡಿ ಸರ್, ಈಗ 10 ಕೆಜಿ ನಾನು ಮಿನಿಮಮ್ ಕಡಿತಾ ಇದ್ದೇನೆ ಸರ್. ಪ್ರತಿದಿನ 10 ಕೆಜಿ ಈ 8 ತಿಂಗಳಾದ ಮೇಲೆ ಪ್ರತಿದಿನ ಪ್ರತಿದಿನ ಡೈಲಿ ಕಡಿತೀನಿ ಸರ್. ನಾನು ಎಷ್ಟು ಕಿಲೋಗೆ ಎಷ್ಟು ರೇಟ್ ಇದೆ ನೋಡಿ ಸರ್. ಈಗ ಕಿಲೋಕ ಈಗ ಹೋದ ತಿಂಗಳ ಕಮ್ಮಿ ಸರ್, 10-20 ಮಾರಿದೆ ಸರ್. ಈಗ ಕಿಲೋಗೆ 10-20 ಮಾರಿದೆ ಸರ್. ಈಗ ರೈತರು ನಮ್ಮ ಹತ್ರ 10-20 ತೊಳೋದು, ಅವ್ರು ಮಾಡೋದು 80-80. ಅದಕ್ಕೇನೋ ನಾನು ಫಿಕ್ಸ್ ಕೊಡ್ತೀನಿ ಸರ್. ಎಲ್ಲಿ ಅಂದ್ರೆ ಗುಲ್ಬರ್ಗನು ತರ್ತೀನಿ, ಕಮಲಾಪುರನು ಒಂದು ದುಕಾನ್ ಇದೆ. ನಿಮ್ಮ ಮಾರುಕಟ್ಟೆ ಎರಡು ಕಡೆ? ಎರಡು ಕಡೆ ಸರ್. ಎಲ್ಲಿ ನನಗೆ ಮಾರ್ಕೆಟ್ ಸರಿ ಅನಿಸ್ತಾನ ಅಲ್ಲಿಗೆ ಹೂವು ಕಳಿಸೋದು. ಫಿಕ್ಸ್ ಅಂದ್ರೆ ಎಷ್ಟು ಕೊಡ್ತಾರೆ? ಫಿಕ್ಸ್ ಅಂದ್ರೆ ನೋಡಿ ಸರ್, ನಾನು ಈ ಕಮಲಾಪುರನಲ್ಲಿ ತೊಳತೇನೆ, 80 ರೂಪಾಯಿ ಕೊಡ್ತಾರೆ ಈಗ 80 ರೂಪಾಯಿ ಕಿಲೋಗೆ. ಕಿಲೋಕೆ ಮೊದಲೇ ಏನು ಕೊಡ್ತೀರ? ನನಗೂ 30 ರೂಪಾಯಿ ಕೊಡ್ತೀರಿ ಸರ್. ಲಾಸ್ ಅಂತೂ ಬರ್ತದ, ಯಾವಾಗ ಫಾಯ್ದೆ ಇರ್ತದೆ ಸರ್ ಇದೇನು ಹೇಳಕ್ಕಿಲ್ಲ ಸರ್. ಎಷ್ಟು ಬರದೆ ಎಷ್ಟು ಕಿಲೋ ಸಿಗ್ತದೆ? ಈಗ ಒಂದ್ ಸರಿ ಕಡದ 10 ಕೆಜಿ ಸಿಗ್ತದೆ ಸರ್. ಓ ಅಂದ್ರೆ ದಿನ ನಿಮ್ಗೆ ಹಣ ಸಿಗ್ತದೆ ಸರ್. ನಾನು ಅದು ಈ ಕಡಿಯುದು ಅದನ್ನು ತಗೊಂಡೋಗಿ ಮಾರೋದು ಎಲ್ಲ ಮಾಡ್ಬೇಕಲ್ಲ, ಇದಕ್ಕೆ ಒಬ್ರು ಬೇಕಾ? ಏನಿಲ್ಲ ಸರ್, ನಾನೇ ಕಡಿತೀನಿ ಸರ್. ಬೆಳಿಗ್ಗೆ ಹೇಳ್ತೀನಿ ಸರ್, 6 ಗಂಟೆ ಹೇಳ್ತೀನಿ, 6 ಗಂಟೆಯಿಂದ 8:30 ಗಂಟೆ ತನಕ ನಾನು ಹೂವು ಕಡಿತೀನಿ. 8:30 ಗಂಟೆಯಿಂದ ಬಂದು ಮಾರ್ಕೆಟ್ ಕೊಟ್ಟಿರ್ತೀನಿ, 9 ಗಂಟೆ ಆಗ್ತದ. ಆದ ನಂತರ ಮತ್ತೆ ತಿರುಗಿಸಿ ನಾನು ಹೊಲಕ್ಕೆ ಹೋಗೋ ಸರ್. ಹೂವು ಕಡಿದು ಹೇಗೆ ಕೈಯಲ್ಲೇ ಕಡಿತೀರ? ಕೈಯಲ್ಲೇ ಸರ್, ಕೈಯಲ್ಲೇ ಸರ್. ಅದು ಒಂದು ಇರ್ತದ ಸರ್, ನಮ್ ಮಾಹಿತಿನೇ ಆಗಿದೆ ಸರ್. ಅದು ಹಿಂಗ್ ಮಾಡಿ ಬೆಂಡ್ ಮಾಡಿದ್ರೆ ಸಾಕು, ಕಟ್ ಅಂತ ಎರಡು ಬೆರಳು ಹಿಡ್ಕೊಂಡು ಕಟ್ ಮಾಡಿದ್ರೆ ಸಾಕು, ಅದು ಕಟ್ ಆಗ್ತದೆ ಸರ್. ಅದಕ್ಕೇನ್ ತೊಂದ್ರೆ, ಅದು ಒಂದು ಗಣಕಿ ಸಿಸ್ಟಮ್ ಇರ್ತದ ಸರ್. ಈ ಕಬ್ಬಿಂದಿ ಹಂಗ ಗಣಕಿ ಇರ್ತದ ಸರ್, ಅದು ಬೆಂಡ ಮಾಡಿದ್ರೆ ಅಲ್ಲೇ ಕಟ್ ಆಗ್ತದೆ ಆ ಸಿಸ್ಟಮ್. ಅದು ಹೂವ ಇದೆ ಸರ್. ಅಂದ್ರೆ ಗಿಡಕ್ಕೆ ಏನು ಹಾನಿ ಆಗುತ್ತೆ? ಗಿಡಕ್ಕೇನು ಹಾನಿ ಆಗಲ್ಲ, ಹೊಸದಾಗಿ ಯಾರಿದ್ರಂದ್ರೆ ಅದು ಗಿಡಕ್ಕೆ ಹಾನಿ ಆಗ್ತದೆ ಸರ್. ಅದು ಬಹಳ ಮುಖ್ಯ. ನಾನು ಕಡೆಯದೆ ಮತ್ತೊಬ್ರು ಕಡಿದ್ರೆ ಗಿಡ ಕಟ್ ಆಗಿ ಬರ್ತದೆ ಸರ್. ಅದಕ್ಕೆ ನನಗಂತೂ ಮಾಹಿತಿ ಇದೆ ಸರ್. ಅದಕ್ಕೆ ನಾನು ಒಬ್ಬರು ಹಿಂಗೆ ಅಲ್ಲಿ ನಾನು ಹೇಳದಲ್ಲ ಸರ್, ನಮ್ಮ ಶರಣಪ್ಪ ಕಲ್ಲಪ್ಪ ಅಂತ ಅಲ್ಲಿಗೆ ಹೋಗಿ ಅಲ್ಲಿ ಹೋಗಿ ನಾನು ಎಲ್ಲ ಕಲ್ತಿದ್ದೇನೆ ಸರ್. ನನಗೆ ಬಹಳಷ್ಟು ಸಹಾಯ ಮಾಡಿದಾನೆ ಶರಣಪ್ಪ ಕಲ್ಲಪ್ಪ ಅಂಬರು, ಅವರು ಸಹಾಯ ಮಾಡಿದಾರ. ಮತ್ತೊಂದ್ರ ಇಲಾಖೆಯವರು ಮಾಡಿದಾರ. ಈಗ ಇಲಾಖೆಯವರು ನಿಮ್ಗೆ ಏನಾದ್ರೆ ಟ್ರೈನಿಂಗ್ ಕೊಡು, ತರಬೇತಿ ಕೊಡೋದು ಮಾಡಿದಾರೆ? ತರಬೇತಿ ಏನು ಕೊಟ್ಟಿಲ್ಲ ಸರ್. ನಾನು ದಿನನಿತ್ಯ ಅಲ್ಲಿ ಇಲ್ಲಿ ನೋಡಿನೇ ನಾನು ತರಬೇತಿ ತೊಗೊಂಡಿದ್ದೇನೆ ಸರ್. ಅದಕ್ಕೆ ಬಿಟ್ಟು ನಾನು ಏನು ತೊಗೊಂಡಿಲ್ಲ. ಆದ ನಂತರ ನಮ್ಮ ತಾಲೂಕು ಪಂಚಾಯತ್ ನಿಂದ ಗಿರೀಶ್ ಅಂತ ಹೇಳಿದಾರ, ಅವರು ಕೂಡ ನಾನು ಹೊರಗೆ ಬಂದ್ರಿ. ನಮ್ಮ ಎಡಿ ಮೇಡಮ್ ಅವರು ಬಂದಿರು ತಾಲೂಕು ಪಂಚಾಯತ್ ನಿಂದ, ಅವರು ಬಂದಿದ್ರು. ಒಳ್ಳೆ ಹೂವು ಕೃಷಿ ನೋಡಿ ನನಗೆ ಹೇಳಿದ್ರು, ನೋಡಿ ನೀವು ಒಳ್ಳೆ ಬೆಳೆಸಿದ್ರೆ ನಿಮ್ಗೆ ಏನ್ ಸಹಾಯಧನ ಬೇಕಾದ್ರೆ ನಾನು ಕೊಡಿಸ್ತಿರ್ತೀನಿ ಅಂತ ಹೇಳಿ. ಅವ್ರಿಗೆ ತಕ್ಷಣ ನಾನು ಕೇಳ್ತಾರ, ಅದು ಎರೆಹುಳ ಘಟಕ ಸರ್ ಹಿಂಗ್ ಮಾಡ್ತಾರ, ಯಾರು ಕೊಡಂಗಿಲ್ಲ ಅಂತ. ಅದಕ್ಕೆ ಅವರು ಟ್ರೈ ಮಾಡ್ತಾ ಇದಾರೆ ಸರ್, ನಿಮ್ಗೆ ಏನಾರ ಮಾಡಿ ನಾನು ಎರೆಹುಳ ಗೊಬ್ಬರ ಮಾಡಿಸ್ಕೊಡ್ತೀನಿ ಸರ್ ಅಂತೇಳಿ. ನಾನು ಆ ಭರವಸೆ ಮೇಲೆ ನಾನು ಕೆಲಸ ಮಾಡ್ಕೊಡ್ತೀನಿ. ಈಗ ನೀವು ಈಗ 4,000 ಗಿಡಗಳನ್ನು 14 ರೂಪಾಯಿಯಾಗಿ ಒಂದು ಗಿಡಕ್ಕೆ ತಂದಿರಿದ್ದೀರಿ, ಅದು ಎಷ್ಟು ಸಮಯ ಬೆಳೀತದೆ? ಮತ್ತೆ ಈಗ ಅದೇನು ಕಡಿಬೇಕೋ, ಮತ್ತೆ ಹೊಸ ಗಿಡ ನೆಡಬೇಕು? ನಾನು ಮಿನಿಮಮ್ ಇಲ್ಲಂದ್ರೂ 5 ವರ್ಷ ಹಿಡ್ಕೊಂಡು 6 ವರ್ಷ ತನಕ ಆ ಗಿಡಕ್ಕೆ ಏನು ಆಗಂಗಿಲ್ಲ ಸರ್. 6 ವರ್ಷ ಬರ 6 ವರ್ಷ ಬರುತ್ತೆ ಸರ್. ಅದಕ್ಕೆ 6 ವರ್ಷ ಆದ ನಂತರ ಆ ಗಿಡ ಎಲ್ಲೇನೋ ಸ್ವಲ್ಪ ಆದ್ರೂ ದೊಡ್ಡದಾಗಿರ್ತದ, ಅದು ಕಟ್ ಮಾಡೋದು ಸರ್. ಅದ್ ತೆಳಗಡೆನೆ ಕಟ್ ಮಾಡೋದು, ನಮ್ಮ ಹತ್ರ ಕೈಚಿ ಇದೆ. ಎಲ್ಲಿ ಕಟ್ ಮಾಡಬೇಕು ಅಂತ ಹೇಳಿ ನಂಗೆ ಮಾಹಿತಿ ಆಗಿದೆ ಸರ್. ಅದು ಆ ಟೈಪ್ ಕಟ್ ಮಾಡಿದ್ರೆ ಇಲ್ಲಿ ಕಟ್ ಮಾಡಿದ್ರೆ ಇದು ಮೇಲ್ಗಡೆ ಸೈಡ್ ನಿಂದ ಮತ್ತೆ ಬರುತ್ತೆ ಸರ್. ಅದು ಎಗ್ಗೆ ಬಂದು ಬಿಡ್ತದೆ, ಮತ್ತೆ ಎಗ್ಗೆ ಬಂದು ಅದರಲ್ಲಿ ಮತ್ತು ಅದರಲ್ಲಿ ಮಗ್ಗಿ ಇರ್ತಲ್ಲ, ಒಂದು 5-8 ಮಗ್ಗಿ ಬರ್ತದೆ ಸರ್. ಅದು ಎಲ್ಲಿ ನಾವು ಕಡಿತಾ ಇರ್ತೇವೆ ಮತ್ತೆ ಅಲ್ಲಿ ಚಿಗಿತಾ ಇರ್ತದೆ ಸರ್. ಈಗ ಪನ್ನೀರ್ ಅಂತ ಹೇಳಿದ್ರಿ, ಅದು ಹೂವು ದೊಡ್ಡದಿರ್ತದೆ ಸಣ್ಣದಿರ್ತದೆ ಸರ್? ಅದು ಸಣ್ಣದ ದೊಡ್ಡ ಹೂವು ಒಳ್ಳೇದು. ದೊಡ್ಡ ಹೂವು ಅಂತ ಮಾರ್ಕೆಟಿಂಗ್ ನಮ್ ಕಮಲಾಪುರ ಗುಲ್ಬರ್ಗ ಮಾರ್ಕೆಟಿಂಗ್ ಅದು ಕಮ್ಮ ತಗೋತದೆ ಸರ್. ಪನ್ನೀರ್ ಅಂದ್ರೆ ಡೈಲಿ ಯೂಸ್ ಮಾಡ್ತಾರೆ ಸರ್. ಡೈಲಿ ಯೂಸ್ ಮಾಡಿದ್ರೆ ಅದು ಒಂಥರ ಹೂವದೆ ಸ್ವಾದ ಅಲಕ ವಾಸನೆ ಎಲ್ಲಕ್ಕ ಅದು ಕರೆಕ್ಟ್ ಇದೆ. ಈ ಕೃಷಿ ಮಾಡುವಂತ ವೆರೈಟಿ ಅಥವಾ ತಳಿಗಳು ಯಾವ್ದೆಲ್ಲ ಇದೆ? ಈಗ ಪನ್ನೀರ್ ಒಂದು ಆಯ್ತು, ಪನ್ನೀರ್ ಬುಲೋಟ್ ಇದೆ ಸರ್. ಬುಲೋಟ್ ಅಂದ್ರೆ ಏನು? ಬುಲೋಟ್ ಅಂದ್ರೆ ಅದು ಈ ತರ ಗೋಲ ಉದ್ದಕ್ ಬರ್ತದೆ ಸರ್, ಅದು ಒಂದು ಬರ್ತದೆ. ಮತ್ತೆ ಡಚ್ ಅಂತ ಇದೆ ಸರ್, ಡಚ್ ಅಂದ್ರೆ ಅದು ರೌಂಡ್ ಆಗ್ತದೆ ಸರ್. ಅಲ್ಲಿ ಹಿಂಗ ಗುಲಾಬ್ನಲ್ಲಿ ಹಿಂಗ್ ಬಿಟ್ಟರು ಹಿಂಗ್ ರೌಂಡ್ ಆಗ್ತದೆ. ಮತ್ತೊಂದಿದೆ ಸರ್, ಬಟನ್ ಅಂತಿದೆ, ಅದು ಇಷ್ಟೇ ಇರ್ತದೆ ಸರ್. ಸಣ್ಣದ ಬಟನ್ ಅಪ್ಲೈ ಇರ್ತದೆ, ಅಷ್ಟೇ ಇರ್ತದೆ ಸರ್. ಇದರಲ್ಲಿ 4-5 ವೆರೈಟಿ ಇದೆ. ಹೆಚ್ಚು ಬೆಳೆಸಲಿಕ್ಕೆ ಈ ರೀತಿ ಕೃಷಿ ಮಾಡಲಿಕ್ಕೆ ಯಾವುದು? ನೀವು ಹೇಳಿದಾಗೆ ಪನ್ನೀರ್ ಒಳ್ಳೇದ? ನಮ್ಮ ಅನುಭವ ಪ್ರಕಾರ ಪನ್ನೀರ್ ಒಳ್ಳೇದು ಸರ್. ಅದಕ್ಕೇನದ ಜಾಸ್ತಿ ರೋಗ ಬರಂಗಿಲ್ಲ, ಅದಕ್ಕೆ ಡೈಲಿ ಮಾಲ್ ಬರ್ತದೆ ಸರ್. ಅದಕ್ಕೆ ಏನು ಆಗಂಗಿಲ್ಲ, ಖರ್ಚು ಕಡಿಮೆ. ಅದಕ್ಕೆ ಸರಿ ಇರದೆ ಒಂದ್ಸಲ ದಿವಸ ಕಡಿಲಿ ಅಂದ್ರೆ ಎರಡನೇ ದಿವಸ ಕಡಿಲೇಬೇಕು. ಇದ್ರ ಡಚ್ ಅದು ಕಡಿಬೇಕಂದ್ರೆ ಎರಡು ದಿವಸ ಬೇಕು. ಮಗ್ ಬರ್ಲಾಕ ಒಂದ್ ದಿವಸ ಬೇಕು, ಒಂದ್ ದಿವಸ ಹೂ ಬಿಡಬೇಕು, ಒಂದ್ ದಿವಸ ಬಿಚ್ಚಲಾಗಬೇಕು, ಮೂರ್ನಾಲ್ಕು ದಿವಸ ಹೋಗ್ತದೆ ಸರ್. ಇದು ದಿನನಿತ್ಯ ಬರ್ತಾ ಇರ್ತದೆ ಸರ್. ಹನುಮಂತ ರೆಡ್ಡಿ ಅವರು, ನಮ್ಮ ರೈತರಿಗೆ ಏನಿರ್ತದೆ ಅಂದ್ರೆ ಈ ಗುಲಾಬಿ ಹೂವು ಅಥವಾ ಯಾವುದೇ ಹೂವಿನ ಕೃಷಿ ಮಾಡಬೇಕಾದ್ರೆ ನೀರು ಹೆಚ್ಚಬೇಕು, ಗೊಬ್ಬರ ಸಾಕಾಣಿಕೆ ಬಹಳ ಕಷ್ಟ ಅಂತ ಇದೆ. ನೀವು ಹೇಳೋ ಪ್ರಕಾರ ಇದು ಬಹಳ ಸುಲಭ ಸುಲಭ ಸುಲಭ ಸರ್. ಈಗ ತುಂಬಾ ಜಾಗನೂ ಬೇಕಾಗಿಲ್ಲ, ದಿನ ಜಾಗನೂ ಬೇಕಾಗಿಲ್ಲ ಸರ್. ದಿನನಿತ್ಯ ಅಂತೂ ಬಿಡುವಂತ ಅವಶ್ಯಕತೆ ಈ ಪನ್ನೀರಕ್ಕೆ ಬೇಕಾಗಿಲ್ಲ ಸರ್. ಅದಕ್ಕೆ ನಾಲ್ಕು ದಿವಸಕ್ಕೊಮ್ಮೆ ಬಿಡ್ರಿ, ಆರು ದಿವಸಕ್ಕೊಮ್ಮೆ ಬಿಡ್ರಿ, ಏಳು ದಿವಸಕ್ಕೊಮ್ಮೆ ಬಿಡ್ರಿ ಸರ್. ಎಂಟು ದಿವಸಕ್ಕೆ ಬಿಟ್ಟರು ಏನು ಪರವಾಗಿಲ್ಲ ಸರ್. ಬಿಟ್ಟ ತಕ್ಷಣ ನನ್ನ ಹತ್ರ ಡ್ರಿಪ್ ಇದೆ, ಎರಡು ದಿವಸ ಚಾಲು ಮಾಡ್ತೀನಿ ಸರ್. ನಾನು ನೋಡಿ 9 ಗಂಟೆ ಕರೆಂಟ್ ಬರ್ತದ, 4 ಗಂಟೆ ತಕ್ಕ ನಡೀತಾ ಇರ್ತದೆ. ಎರಡು ದಿವಸ ಚಾಲು ಮಾಡ್ತೀನಿ ಸರ್. ಎರಡು ದಿವಸ ಬಿಟ್ಟ ಅಂತಂದ್ರೆ ನಾನು 4 ದಿವಸ 6 ದಿವಸ 7 ದಿವಸ ಮತ್ತೆ ಬಿಡ್ತೀನಿ ಸರ್. ಜಾಸ್ತಿ ಅಂತೂ ನೀರು ಬೇಕಾಗಿಲ್ಲ ಸರ್, ಮನುಷ್ಯನ ಮ್ಯಾಗ ಇದೆ ಸರ್. ಅದಕ್ಕೆ ಏನಾಗಲಿಲ್ಲ, ಸ್ವಲ್ಪ ಅದು ಗೊತ್ತೇ ಆಗ್ತದೆ ಸರ್. ನೀರಿನ ಅವಶ್ಯಕತೆ ಕಮ್ಮಿ ಆಯ್ತು ಅಂತಂದ್ರೆ ಅಲ್ಲಿ ಹೂ ಸ್ವಲ್ಪ ಕಮ್ಮಿ ಬಿಡ್ತದ. ಅದ್ರ ಸಲುವಾಗಿ ಗೊತ್ತಾಗ್ತದೆ, ಅದ್ರ ಮೇಲೆ ನೀರು ಬಿಡ್ಬೇಕು. ಈಗ ಕೀಟಬಾಧೆ ಅಂತ ಅಂದ್ರೆ ನೀವು ಆ ಕೀಟಗಳು ಬಂದವೋ ಇಲ್ಲೋ ಅಂತ ಹೇಗೆ ನೀವು ಪರೀಕ್ಷೆ ಮಾಡೋದು, ಗೊತ್ತಾಗುದೇ ಅದು ಹೇಗೆ? ದಿನನಿತ್ಯ ನಾನು ಮುಂಜಾನೆ ಬೆಳಿಗ್ಗೆ ನಾನು ಕಡಿತೀನಲ್ಲ ಸರ್, ಕಡದಲ್ಲಿ ಆ ಹೂದು ಮಗ್ಗಿ ಮೇಗೆ ಅದು ಒಂದು ರಸದಪ್ಲೆ ಬಿದ್ದಿರ್ತದೆ ಸರ್. ಅಂದ್ರೆ ಜಿಗಿ ಬರ್ದಿರ್ತದೆ ಸರ್, ಜಿಗಿ ಅಂದ್ರೆ ಅಂಟು ಕಟ್ಕೊಂಡಿರ್ತದೆ. ಯಾವ್ದು ನಾವು ಸಕ್ಕರೆ ಅಂಟು ರೋಗ, ಅದು ಅಂಟು ರೋಗ ಬೆಳೆದಿರ್ತದೆ ಸರ್. ಅಂಟು ರೋಗ ಬಿದ್ದ ತಕ್ಷಣ ನಾನು ನನಗೆ ಗೊತ್ತಾಯ್ತು ಸರ್ ಇದಕ್ಕೆ ರೋಗ ಬಿದ್ದದ ಅಂತೇಳಿ. ಸಾಯಂಕಾಲ 4 ಗಂಟೆ ಆದ ನಂತರ ನಾನು ಅದಕ್ಕೆ ಪ್ರೆಷರ್ ಮಾಡ್ತೀನಿ ಸರ್. ಅದು 4 ಗಂಟೆ ನಂತರ, 4 ಗಂಟೆ ನಂತರ ಯಾಕಂದ್ರೆ ಕೀಟನಾಶಕ ಬರೋದು 4 ಗಂಟೆ ಆದ ನಂತರ ಬರ್ತದೆ ಸರ್. ಐ ಹೇಳ್ತಾನೆ ಯಾವುದು ಬರಂಗಿಲ್ಲ ಕೀಟನಾಶಕಗಳು. ಯಾವಾಗ ಹುಡಿಬೇಕು ನೀವು ದವಾ ಅಂದ್ರೆ 4 ಗಂಟೆ ಆದ ನಂತರ ಹುಡಿಬೇಕು ಸರ್. ಅದ್ರ ಮೇಲೆ ಕೂತ್ಕೊಳ್ಳಂಗಿಲ್ಲ, ಅದ್ರ ಮೇಲೆ ಕೂತ್ಕೊಳ್ಳಂಗಿಲ್ಲ ಸರ್. ಅದಕ್ಕೂ ಕಂಟ್ರೋಲ್ ಆಗಲಿಲ್ಲ ಅಂತಂದ್ರೆ ಅದೊಂದು ಕವರ್ ಬರುತ್ತೆ ಸರ್, ಅದು ಪಾತ್ರಗಿತ್ತಿ ಅಂತ ಇರ್ತದ. ಆ ಪಾತ್ರಗಿತ್ತಿ ಅದಕ್ಕಾಗಿ ಆ ಕವರ್ನ ಹಾಕಿದ್ವಿ ಅಂದ್ರೆ ಕವರ್ದ ಬಂದು ಅಟ್ಕೊಂಡು ಬಿಡ್ತದೆ ಸರ್ ಅಷ್ಟೇ. ಓಹೋ, ಆ ಪಾತ್ರಗಿತ್ತಿ ಅಂಟ್ಕೊಂಡ್ಬಿಡ್ತದೆ. ಅದು ಬಂತು ಅಂದ್ರೆ ನಮ್ಗೆ ಏನೂ ಆಗಿಲ್ಲ. ಅದನ್ನ ಏನ್ ಮಾಡ್ತೀರಿ, ಅದನ್ನ ಮತ್ತೆ ತೆಗಿತೀರಿ? ಏನಿಲ್ಲ ಸರ್, ಅದು ತಾನೇ ಸತ್ತು ಹೋಗಿರ್ತದೆ, ಅಲ್ಲೇ ಸತ್ತು ಹೋಗಿ ಸತ್ತು. ಓಹೋ, ಈ ರೀತಿ ನಿಯಂತ್ರಣ ಮಾಡ್ತೀರಿ? ಮಾಡ್ತೀನಿ. ಓಹೋ, ಈಗ ನೀವು ಈಗ 2 ಎಕರೆ ಜಾಗ ಇದೆ, ಈ ಕಡಿಮೆ ಜಾಗ ಇದ್ರೂ ಕೂಡ ಕೃಷಿ ಮಾಡೋದು, ಇಂಥದ್ದು ಹೂವಿನ ಕೃಷಿ ಮಾಡೋದು ಒಳ್ಳೇದ? ಗುಲಾಬಿ ಒಳ್ಳೇದು ಸರ್, ಒಳ್ಳೇದು ಒಳ್ಳೇದು ಸರ್. ಆದಾಯ ಬರ್ತದಲ್ಲ ಏನ್ ಸರ್? ಇದು ಡೈರಿ ಮಾಡಿದಾಗ ಹಾಲು ಕರೆದಂಗೆ ದಿನ ಹಾಲು ಮಾರಾಟ ಮಾಡಿ ಜೀವನ ಮಾಡ್ತಾರಲ್ಲ, ಹಾಗೆ ಹೂವು ಮಾರಾಟ ಮಾಡಿ ಹಾಲು ಮಾರಾಟದಲ್ಲಿ ದಿನನಿತ್ಯ ಮಾಡ್ತಾರ, ಒಳ್ಳೇದನ್ನ ಸರ್. ಅದನ್ನು ನಂಗೆ ಒಳ್ಳೇದನ್ನಿಸ್ತದೆ ಸರ್. ಅದಕ್ಕಲ್ಲಿ 6 ತಿಂಗಳು ಒಂದು ಎಮ್ಮೆ ಹಾಲು ಕೊಡ್ತದೆ, 6 ತಿಂಗಳ ನಂತರ ಹಾಲು ಕೊಡಂಗಿಲ್ಲ ಸರ್. ಅದು ಇದು ನಿರಂತರ ಕೊಡ್ತದೆ, ಇದು ನಿರಂತರ ಕೊಡ್ತಾ ಇರ್ತದೆ ಸರ್. ಯಾಕಂದ್ರೆ 100 ಕೊಡಿ 200 ಕೊಡಿ ದಿನರಾಜಿ ನೆನತ್ತೆ ನಾನು ದುಡ್ಡು ನೋಡ್ತಾನೆ ಇರ್ತೀನಿ. ಯಾವ ತರ ಜೀವನದಲ್ಲಿ ಅಮೌಂಟ್ ಬರ್ತದೆ ಆ ತರ ನನಗೆ ಇಂಟ್ರೆಸ್ಟ್ ಬರ್ತದೆ ಸರ್ ನನಗೆ ಹೊಲದಾಗೆ ಮಾಡಕ್ಕೆ. ಇದು ಒಂದು ಯಾಕಂತಂದ್ರೆ ನಾನು ಬಹಳಷ್ಟು ನನ್ನ ಒಟ್ಟಿಗೆ ನನ್ನ ಹೆಸರಲ್ಲಿ ನಮ್ಮ ತಾಯಿ ತಂದೆಯವರ ಹೆಸರಲ್ಲಿ 50 ಎಕರೆ ಜಮೀನು ಸರ್. ನನಗೆ 50 ಎಕರೆ ಜಮೀನು ಇಟ್ಟುಕೊಂಡು ನಾನು ಬೇರೆದ್ರ ಬಳಿ ಟ್ರ್ಯಾಕ್ಟರ್ ನಡೆಸ್ತಿದ್ದಾನು. ನನಗೆ ಯಾವಾಗ ಇಂಟ್ರೆಸ್ಟ್ ಕಡಿಮೆ ಆಯ್ತು ಅಂದ್ರೆ ಟ್ರ್ಯಾಕ್ಟರ್ನಲ್ಲಿ ಏನಪ್ಪ ಇದ್ರ ವ್ಯಾಲ್ಯೂನೂ ಇರಲ್ಲ, ಇದು ಮಾಡೋದನ್ನು ತಪ್ಪ ಅಂತ ಹೇಳಿ ನಾನು ಕೃಷಿಯಲ್ಲಿ ಸೇರ್ಪಡೆ ಆದ ಸರ್. ಆದ ನಂತರ ತೃಪ್ತಿ ಇದೆ, ತೃಪ್ತಿ ಇದೆ ಸರ್. ಈಗ 2 ಎಕರೆಯಲ್ಲಿ ಮಾಡಿದ್ರಿ, ಇನ್ನೂ ಜಾಗ ಇದೆ ಅಂತ ಅಂತೀರಿ? ಇನ್ನ ಜಾಗ ಮಾಡ್ತೀರಾ? ಇನ್ನ ವಿಸ್ತಾರ ಅಂದ್ರೆ ನಾನು ಹತ್ರ ರೇಷ್ಮೆ ಸ್ಟಾರ್ಟ್ ಮಾಡಿದ್ದೀನಿ ಸರ್. ರೇಷ್ಮೆ ಮಾಡಿದ್ದೀನಿ ಸರ್, 1 ಎಕರೆಯಲ್ಲಿ ರೇಷ್ಮೆ ಮಾಡಿದ್ದೀನಿ. ಈಗ ಅದಕ್ಕೆ ರೇಷ್ಮೆನೂ ಬಂದಿದೆ ಸರ್, ಈಗ ನಡೀತಾ ಇದೆ ಸರ್. 1-2 ಸಾರಿ ನಾನು ಹುಳಗಳನ್ನು ತಂದಿದ್ದೀನಿ, ಆ ಹುಳಗಳನ್ನು ಮೈಸಿದ್ದೇನೆ ಸರ್. ನಂಗೆ ರೇಷ್ಮೆ ಇಲಾಖೆನಿಂದ ನಂಗೆ ಸಹಾಯಧಾನ ಕೊಟ್ಟಿದ್ದಾರೆ ಸರ್. ಅವ್ರನ್ನು ನಂಗೆ ಸಹಾಯ ಮಾಡಿದ್ದಾರೆ. ಅದು ಕೂಡ ಲಾಭದಾಯಕ. ಲಾಭದಾಯಕ ಸರ್, ಅದು ಅದಕ್ಕೂ ಲಾಭದಾಯಕ. ಹೆಂಗಂದ್ರೆ ಸರ್, ಅದು ಮೊಮೆಂಟ್ ಕ್ಲೈಮೇಟ್ ಹೆಂಗ ತಂಡಾಯ್ತು ಅಂದ್ರೆ ಸರಿ ಸರ್, ಗರಮ ಇತ್ತು ಅಂದ್ರೆ ಅದು ಬರಂಗಿಲ್ಲ ಸರ್. ಅದನ್ನು ಸ್ವಲ್ಪ ಲಾಸ್ ಅಂದ್ರೆ ನಮಗೆ ಹವಾಮಾನ ಸರಿಯಾಗಿ ಇರ್ಬೇಕು ಸರ್ ಅಷ್ಟೇ. ಅದು ಆದ ನಂತರ ಇನ್ನ ಉಳಿದ ಜಮೀನಲ್ಲಿ ಯಾವ್ದಾದ್ರು ತರಕಾರಿ ಬೆಳೆಸ್ತೀನಿ, ಉಳ್ಳಾಗಡ್ಡಿ ಈರುಳ್ಳಿ ಬೆಳೆಸ್ತೀನಿ. ಈರುಳ್ಳಿ ಸರ್ ಈಗ ಮಾಡಿದ್ದೀನಿ, ಒಂದು 200 ಮಡಿ ಇದೆ ಸರ್. ನಮ್ಮ ಹತ್ರ ಮಡಿ ಅಂತ ಹೇಳ್ತಾರೆ ಸರ್, ಆ ಮಡಿಯಲ್ಲಿ ನಾನು ಮಾಡಿದ್ದೇನೆ ಸರ್. ನನ್ನ ಅಣ್ಣ ಒಬ್ಬ ಇದ್ದಾನೆ ಸರ್, ನಮ್ಮ ಅಣ್ಣ ಮಾಡ್ತಾ ಇದ್ದಾನೆ ಅದನ್ನು. ನಾನು ಮಾಡೋದು ಗುಲಾಬಿ, ಅದರಲ್ಲಿ ಅದನ್ನು ಅದನ್ನು ಇಂಟ್ರೆಸ್ಟ್ ತೋಣಿ ಎಲ್ಲ ಮಾಡ್ತಾ ಇರೋ ಸರ್. ಅಂದ್ರೆ ಮಿಶ್ರ ಬೆಳೆಯನ್ನು ಮಾಡ್ತಾ ಬೆಳೆಯನ್ನು ಮಾಡ್ತೀನಿ ಸರ್ ನಾನು. ಆದ ನಂತರ ತರಕಾರಿನೂ ಮಾಡ್ತೀನಿ ಸರ್. ನಾನು ಹೊರಗಿಂದ ತರಕಾರಿನೂ ತರಕ್ಕೆ ಇಷ್ಟಪಡಲ್ಲ ಸರ್ ನಾನು. ಹೊಲದಲ್ಲೇ ಮಾಡಿದ್ದು ಯಾಕಂದ್ರೆ ಯಾವ್ದಾವ್ದು ಎಣ್ಣೆ ಹೊಡೆದು ತರಕಾರಿ ಬೆಳೆಸ್ತಾರಲ್ಲ, ಈಗ ನಾನು ಕೃಷಿ ಮಾಡ್ತಾ ತರವಾಗಿ ನಾನು ತರಕಾರಿನೂ ಬೆಳೆಸ್ತಾ ಇದ್ದೀನಿ ಸರ್. ಈಗ ಸದ್ಯ ನೋಡಿ ನನ್ನ ಹತ್ರ 1,000-2,000 ಬದ್ನಿ ಗಿಡ ಇದೆ ಸರ್. ಬದ್ನಿಕಾಯಿ ಕಡಿತಾ ಇದ್ದೀನಿ ನಾನು ದಿನನಿತ್ಯ ಮುಂಜಾಳ ಸಂಜೆ. ಹೂ ಮಾತ್ರ ಅಲ್ಲ, ಬೇರೆ ಬೇರೆ ಬೇರೆ ಬೇರೆ ತರಕಾರಿನೂ ಮಾಡ್ತೀನಿ ಸರ್ ನಾನು. ಅದಕ್ಕಾಗಿ ಎಲ್ಲಾ ವೆರೈಟಿ ಮಾಡ್ಬೇಕಂತ ನನ್ನ ಆಸೆ ಇದೆ ಸರ್. ನನಗೆ ಏನಿಲ್ಲ, ಬದನೆ ಯಾವ್ದು ಏನಾದ್ರು ವಿಶೇಷ ತಳಿ ಇದೆ? ಸಣ್ಣದ ದೊಡ್ಡದ ತಪ್ಪೊಂದು ಸಣ್ಣದ ಬರ್ತದೆ ಸರ್. ರೇಟ್ ಎಲ್ಲ ಚೆನ್ನಾಗಿ ಸಿಗ್ತದೆ ಸರ್? ರೇಟ್ ಇದೆ. ಎಲ್ಲಿ ಮಾರಾಟ ಮಾಡ್ತೀರಿ? ಅದು ಮಾರಾಟ ಕಮಲಾಪುರ್ನಲ್ಲಿ ಮಾಡ್ತೀನಿ ಸರ್. ಸ್ಥಳೀಯ ಅಲ್ಲಿ ನಿಮ್ಮ ಹೊಲಕ್ಕೆ ಬಂದು ತಗೊಂಡು ಹೋಗ್ತಾರೆ ಅಲ್ಲ ಮಾರ್ಕೆಟ್? ಸರ್ ನಾನು ಕಡ ಮಾರ್ಕೆಟ್ ನಾನೇ ದಿನನಿತ್ಯ ಹೂವ ಕೊಡ್ತಾ ಹೋಗ್ತೀನಿ, ಅದು ಬದನಿನೂ ಕೊಟ್ಟಿರ್ತೀನಿ ಸರ್. ಅಂದ್ರೆ ಒಂದು ಕೃಷಿಯಲ್ಲಿ ಕೂಡ ನೀವು ಬಹಳ ಸಂತೃಪ್ತಿಯನ್ನು ಮಾಡ್ತಾ ಇದ್ದೀನಿ. ನೀವು ಗುಲಾಬಿ ಮಾಡ್ತಾ ಇದ್ದೀರಲ್ಲ, ನಿಮ್ಮದನ್ನು ನೋಡಿ ಸುತ್ತಮುತ್ತಲು ಯಾರಾದ್ರೂ ಮತ್ತೆ ಇವರು ಹನುಮಂತ ರೆಡ್ಡಿ ಅವರು ಚಂದ ಮಾಡ್ತಾ ಇದ್ರಲ್ಲ ನಾವು ಮಾಡೋಣಪ್ಪ ಅಂತ ಹೊರಂಟಾರ? ಈ ಜನದ ಮೇಲೆ ಡಿಫ್ರೆನ್ಸ್ ಸರ್. ನಾನ್ ಮಾಡೋದು ಇನ್ನೊಬ್ರು ಇಷ್ಟ ಅಲ್ಲ, ಇನ್ನೊಬ್ ಮಾಡೋದು ನಂಗೆ ಇಷ್ಟ ಅಲ್ಲ. ನನಗೆಲ್ಲ ಇಷ್ಟ ಸರ್. ಇಲಾಖೆಯವರು ಯಾವಾಗಾದ್ರೂ ಸರ್, ಇಲಾಖೆ ಆದ್ರಿಲ್ಲ, ಯಾವಾಗಾದ್ರೂ ಮನಸ್ಸು ಕೊಟ್ಟು ಹೊಲದಲ್ಲಿ ದುಡಿದ್ರೆ ಅದು ತಾನೇ ಅದು ಬರ್ತಾ ಇರ್ತದೆ ಸರ್. ಅಲ್ಲ ಯಾರಾದ್ರೂ ಅನುಭವ ಕೇಳಿಕೊಂಡು ಬರ್ತಾರ ಹೇಗೆ ಅಂತ? ನನ್ನ ಹತ್ರ ಬಹಳ ಮಂದಿ ಬರ್ತಾರ ಸರ್. ಬರ್ತಾರ ಸರ್, ಕೇಳ್ತಾರ, ಹೋಗ್ತಾರ. ಸುಮ್ ಫಾಲ್ತು ಯಾವ್ದಾರ ನರೇಗಾ ಯೋಜನೆ ಇದಲ್ಲ, ಈಗ ನರೇಗಾ ಯೋಜನೆದಲ್ಲಿ ತೋಳಕ್ ಮಾಡ್ತಾರ, ಅವ್ರ ಮುಂದೆ ಉಪಯೋಗ ಮಾಡ್ಕೊಂಬಂಗಿಲ್ಲ, ಬಿಟ್ಟು ಬಿಡ್ತಾರ. ಅಲ್ಲ, ನರೇಗಾದಲ್ಲಿ ಇರುವ ಸೌಲಭ್ಯವನ್ನು ನೀವು ಎಷ್ಟು ಚೆನ್ನಾಗಿ ಬಳಸಿಕೊಂಡ್ರಿ ನಿಮ್ಮ ಈ ಒಂದು ಗುಲಾಬಿ ಕೃಷಿಗೆ, ಆ ಕೂಲಿ ಕಾರ್ಮಿಕರನ್ನದಲ್ಲೇ ಕೆಲಸ ಮಾಡುವಂತೆ ಮಾಡಿ ಅವರಿಗೆ ನರೇಗಾದಲ್ಲಿ ದುಡ್ಡು ಸಿಗುವಾಗ ಮಾಡ್ತೀರಿ? ಹೊಲ ನಿಮ್ಮದು, ಬೆಳೆ ನಿಮ್ದು, ಎಲ್ಲ ನಿಮಗೆ, ದುಡ್ಡು ಸರ್ಕಾರ ಕೊಡ್ತದೆ. ನರೇಗದ್ದು ಒಳ್ಳೆ ಯೋಜನೆ, ಒಳ್ಳೆ ಯೋಜನೆ ಸರ್. ಈ ಪ್ರಧಾನಮಂತ್ರಿ ಅವರು ಕೃಷಿಕರಿಗೆಲ್ಲ ರೈತರಿಗೆ ದುಡ್ಡು ಕೊಡ್ತಾರೆ, ನಿಮ್ಗೆ ಬಂತ? ಹಾ, ಬಂದ ಸರ್. ಪಿ ಎಂ ಕಿಸಾನ್ ಅಂತ ಹೇಳಿ ನನಗೂ ಬರ್ತದೆ ಸರ್. ಎಷ್ಟು ಬಂತು? ನನಗೆ ವರ್ಷಿಗೆ 10,000 ರೂಪಾಯಿ ಬರ್ತದೆ ಸರ್. ಓ ಹೌದಾ, 10,000. ಈಗ ಈ ಪ್ರಧಾನಮಂತ್ರಿ ಇದೆಲ್ಲ ಮಾಡಿದ್ದಾರೆ, ಇದೊಂದು ಒಳ್ಳೆ ಯೋಜನೆ ಅಂತ ಅನಿಸ್ತದೆ? ಒಳ್ಳೆ ಯೋಜನೆ ಸರ್. ಯಾಕಂದ್ರೆ ಅದನ್ನು ಒಂದು ಟೈಮಿಗೆ ಹೆಲ್ಪ್ ಆಗ್ತದೆ ಸರ್. ನೋಡಿ, ಯಾಕಂತಂದ್ರೆ ಈ ಜೂನ್ ದಲ್ಲಿ ಕೊಟ್ಟಿರ್ತಾರೆ, ಜೂನ್ ದಲ್ಲಿ ನಾನು ಬೆಳೆ ಬೆಳೀತಾ ಇರ್ತೇನಲ್ಲ ಗೊಬ್ಬರ ಸಲುವಾಗಿ, ಅದು ಒಂದು ಎರಟಿ ಗುಣನೇ ಸರ್. ಯಾಕಂದ್ರೆ ಆ ಟೈಮಿಗೆ ದುಡ್ಡು ಇರಂಗಿಲ್ಲ, ದುಡ್ಡು ಬಂದಿರ್ತದೆ. 2,000 ಬಂತು ಅಂದ್ರೆ ಬಹಳ ವ್ಯರ್ಥ ಆಯ್ತು. ಮತ್ತೆ ಅದನ್ನು 10 ತಿಂಗಳ ಬಾದ ರೈತರಿಗೆ ಸಣ್ಣ ದುಡ್ಡು ಕೂಡ ಬಹಳ ಹೆಲ್ಪ್ ಆಗುತ್ತೆ, ಸಹಾಯ ಆಗ್ತದೆ. ನಂಗೆ ಸಹಾಯಧನಕ್ಕೂ ಕೊಟ್ಟಿದ್ದೆ ಸರ್. ನಾನು ಕಂದಾಯ ಇಲಾಖೆಯಿಂದ ಸಹಾಯಧನ ಬಂದಿದೆ ಸರ್ ನನಗೆ 2,000. ಅಲ್ಲ, ನಿಮಗೆ ನರೇಗಾದಲ್ಲಿ ಕೆಲಸ ಮಾಡಿಸಲಿಕ್ಕೆ ಅವಕಾಶ ಕೊಟ್ಟಾರಲ್ಲ, ಇದು ಒಳ್ಳೇದೆ ಅಲ್ವಾ? ಅದು ಒಳ್ಳೇದು ಸರ್. ಹೌದು, ಅಂದ್ರೆ ಸರ್ಕಾರದಿಂದ ಕೃಷಿಕರಿಗೆ ಎಲ್ಲ ರೀತಿಯ ಸೌಲಭ್ಯ ಕೊಡ್ತಾರೆ, ಬೆಳೆಸ್ಕೊಡ್ತಾರೆ ಸರ್. ಬೆಳೆಸ್ಕೋಬೇಕು ಸರ್. ಅವ್ರು ಕೊಟ್ಟಿದ ತಕ್ಷಣ ನಾವು ಅವ್ರಿಗೆ ಉಪಯೋಗ ಮಾಡ್ಕೊಂಬಂತ ಕೆಪ್ಸಿ ನಮ್ಮಲ್ಲಿ ಇರ್ಬೇಕು ಸರ್. ನಾವು ತೋಣಿತ್ತು ಬಳಕೆ ಮಾಡ್ಕೊಂಡು ಕುಂತಾರೆ, ಅದು ಏನು ಉಪಯೋಗ ಆಗಿ? ಈಗ ಮಾನ್ಯ ಪ್ರಧಾನಮಂತ್ರಿ ಅವರು ಏನ್ ಹೇಳ್ತಾರೆ, ನಿಮ್ಮ ಹೊಲದ ಮಣ್ಣು ಪರೀಕ್ಷೆ ಮಾಡಿಸಿ ಅಂತಾರೆ, ಮತ್ತೆ ಪ್ರಧಾನಮಂತ್ರಿಗಳಿಂದ ಸಿಗುವಂತ ಎಲ್ಲ ಯೋಜನೆಗಳನ್ನು ಬಳಸಿಕೊಳ್ಳಿ ಅಂತಾರೆ, ಆಧುನಿಕ ಕೃಷಿ ಪದ್ದತಿಯನ್ನು ಅಳವಡಿಸಿಕೊಳ್ಳಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಅಳವಡಿಸಿಕೊಂಡಂತ ನೀವು ಇಷ್ಟು ಸಂತೃಪ್ತಿಯನ್ನು ವ್ಯಕ್ತಪಡಿಸಿದ್ರೆ ಬಾಕಿದ ರೈತರು ಇದನ್ನು ಅನುಸರಿಸಬೇಕಲ್ಲ? ಮಾಡ್ಬೇಕು ಸರ್. ಅವ್ರಿಗೆ ಇಂಟ್ರೆಸ್ಟ್ ಅದನ್ನು ಇಲ್ಲ, ನಾವು ಹೇಳಂಗಿಲ್ಲ. ನಾನು ಹೇಳಿದ್ರೆ ನಿಮ್ಮ ಅಕೌಂಟ್ಗೆ ನೇರವಾಗಿ ಬಂದು ಬಿಡ್ತದೆ? ಯಾರು ಮಧ್ಯವರ್ತಿಗಳು ಕೇಳ್ತಾರೆ? ಇಲ್ಲ ಇಲ್ಲ ಸರ್, ಯಾರು ಕೇಳಂಗಿಲ್ಲ ಸರ್. ಏ ದುಡ್ಡು ಅಂತ ಯಾರು ಕೇಳಂಗಿಲ್ಲ, ನಮ್ ನೇರವಾಗಿ ನಮ್ಮ ಅಕೌಂಟ್ಗೆ ಅಮೌಂಟ್ ಬರ್ತದೆ ಸರ್, ಯಾರು ಕೇಳಂಗಿಲ್ಲ. ಮತ್ತೆ ಆಸ್ತಿ ದಾಖಲೆಗಳನ್ನೆಲ್ಲ ನೀವು ಸರ್ಕಾರಕ್ಕೆ ಸಲ್ಲಿಸುವ ಮಾಡಿದ್ದೀರಾ? ಮಾಡಿದ್ದೇನೆ ಸರ್, ಎಲ್ಲ ಮಾಡಿದ್ದೇನೆ. ಅಂದ್ರೆ ನೀವು ಹೇಳುದು ಸರ್ಕಾರದಿಂದ ಅನೇಕ ಸೌಲಭ್ಯಗಳಿವೆ ರೈತರಿಗೆ, ಅದನ್ನು ಬಳಸ್ಕೊಳ್ಬೇಕು. ಬಳಸ್ಕೊಳ್ಬೇಕು ಸರ್. ನಾನು ಹಿಂದೆ ಕೂಡ ನಾನು ಟ್ರ್ಯಾಕ್ಟರ್ ನಡೆಸ್ತಾ ಟೈಮಿಗೆ ನನ್ನ ಹಿರಿಯ ತೋಟಗಾರಿಕೆ ಇಲಾಖೆಯಿಂದ ನನಗೆ ಸ್ವಲ್ಪ ಬರ್ತಾ ಇದೆ ಹಂಗೆ ಅದು ಇದು ಬೇಕಂತೇಳಿ. ಅಲ್ಲಿ ಒಬ್ರು ನಮ್ಗಲ್ಲಿ ಸುಲಭ ಮೇಡಮ್ ಅಂತ ಹೇಳಿದ್ರಿ, ಅವ್ರು ಬೀದರ್ ಡಿಸ್ಟಿಕ್ನವರು, ಸುಲಭ ಮೇಡಮ್ ಅಂತ. ಅವ್ರು ಏನಾದ್ರು ನನ್ನ ಟ್ರ್ಯಾಕ್ಟರ್ ಇದೆಯಲ್ಲ ನಿಮ್ಮತ್ತ ಒಂದು ಹನಿ ನೀರಾವರಿ ಡ್ರಿಪ್ ಅಂತ ಹೇಳಿ ಅದು ಒಂದು ಟ್ಯಾಂಕರ್ ಬಂದಿದೆ ಸರ್. ಆ ಟ್ಯಾಂಕರ್ ಕೂಡ ನಂಗೆ ಸೌಲಭ್ಯವನ್ನು ಕೊಟ್ಟಿದ್ದಾರೆ ಸರ್. ಅದು ಈ ಹೊಲಗಳಿಗೆ ನೀರು ಬಿಡ್ಲಿ, ಹೊಲಗಳಿಗೆ ಅಂದ್ರೆ ಒಂದು ಟ್ಯಾಂಕರ್ ತುಂಬ ನಂತರ ಅದಕ್ಕೆ ಕುಂದರ್ಸ್ಬೇಕು ಸರ್. ಅದು ಟ್ರ್ಯಾಕ್ಟರ್ ಅದು ಬಿಟ್ಕೊಂಡು ಹೋಗ್ಬೇಕು ಸರ್. ಟ್ರ್ಯಾಕ್ಟರ್ ಕುಂದರ್ಸಿದ್ರೆ ಟ್ಯಾಂಕ್ ಹತ್ರ 4,000 ಲೀಟರ್ ಒಂದು ಟ್ಯಾಂಕ್ ಇರುತ್ತೆ ಸರ್. ಹೊಲದ ಮಧ್ಯೆ ನಿಂದರ್ಸಿ ಅದು ಹಚ್ಚಿ ಬಿಟ್ಟಿದ್ರೆ ಹನಿ ಹನಿ ಹನಿ ನೀರು ಹೋಗ್ತಾ ಇರ್ತದೆ ಸರ್. ಎಷ್ಟು ಸಮಯ ಮಾಡಿದ್ರಿ ಅದನ್ನ? ನಾನು ಅದು 2 ವರ್ಷ ಮಾಡಿದ್ದೇನೆ ಸರ್. ಅನುಕೂಲ ಕೊಟ್ಟಿದ್ದಾರೆ ಸರ್. ನಾನು ಹಿರಿಯ ತೋಟಗಾರಿಕೆಯಿಂದ ನಾನು ಬಹಳ ಸಹಾಯ. ಇಲಾಖೆಯವರು ಕೃಷಿಕರಿಗೆ ಸಾಕಷ್ಟು ಸೌಲಭ್ಯವನ್ನು ಕೊಡ್ತಾರೆ, ಮತ್ತೆ ಸಹಾಯವನ್ನು ಮಾಡ್ತಾರೆ. ಸಹಾಯವನ್ನು ಮಾಡ್ತಾರೆ ಸರ್. ಅದು ಒಂದ್ ನನಗೆ ಹೆಲ್ಪ್ ಮಾಡಿದ್ರು ಸರ್. ಅದು ಇನ್ನಬಿ ನನ್ನ ಹತ್ರ ಇದೆ ಸರ್. ನಾನು ನೀರು ಶಾರ್ಟೇಜ್ ಬಿದ್ದಾಗ ನಾನು ಎಲ್ಲಿಂದರ ನೀರು ತಂದು ಆ ಸಿಸ್ಟಮ್ ಮಾಡಂತ ಧೈರ್ಯ ನನ್ನ ಹತ್ರ ಇದೆ ಸರ್. ಡ್ರಿಪ್ ಇರಿಗೇಷನ್ ಮಾಡಿದ ಕಾರಣ ಅಗತ್ಯ ಇಲ್ಲ. ಹಾ, ಅಗತ್ಯ ಇಲ್ಲ. ಈಗ ಬಾವಿಯಲ್ಲಿ ನೀರಿದೆ ಸರ್, ಅದಕ್ಕೆ ಅವಶ್ಯಕತೆ ಇಲ್ಲ ಸರ್. ನೀರು ಸಕ್ಷಣ ಒಂದು ಟೈಮ್ ನೀರು ಹೋಗಿತ್ತು ಅಂದ್ರೆ ನನಗೆ ಅದು ಟ್ಯಾಂಕರ್ ಅದ ಅಂತ ಹೇಳಿ ನಾನು ಭರವಸೆ ಇದೆ ಸರ್. ಧೈರ್ಯದಿಂದ ಧೈರ್ಯದಿಂದ ಇರ್ತೀನಿ ಸರ್. ನೀರು ಸಾಕಷ್ಟು ಇದೆ ನಿಮ್ಮ ಜಮೀನಲ್ಲಿ? ಇದೆ ಸರ್, ಬಾವಿ ಇದೆ ಸರ್. ಒಂದು 5 ಗಂಟೆ ನಡೀತಾ ಇದೆ ಸರ್. 5 ಗಂಟೆನು ನಡೀಲಿಲ್ಲ ಅಂದ್ರೆ ಅದೇ ಟ್ಯಾಂಕರ್ ಇದೆ ಸರ್. ಎಲ್ಲಿ ನೀರು ಇರ್ತದೆ ಅಲ್ಲಿಂದ ತುಂಬಿಕೊಂಡು ಬರೋದು, ನಿಂದ್ರಿಸೋದಕ್ಕೆ ವಾಲ್ ಸಿಸ್ಟಮ್. ಅಲ್ಲ, ಈಗ ರೈತರು ಏನ್ ಹೇಳ್ತಾರೆ ಅಂದ್ರೆ ಕೆಲಸಕ್ಕೆ ಕಾರ್ಮಿಕರೇ ಸಿಗುವುದಿಲ್ಲ, ಕೂಲಿ ಆಳುಗಳೇ ಸಿಗುವುದಿಲ್ಲ ಅಂತ. ನಿಮ್ಮ ಊರಲ್ಲಿ ಹೇಗಿದೆ ಸರ್? ನಾನು ಸ್ವಂತ ದುಡಿತೀನಿ ಸರ್. ಅದು ಬಹಳ ಬಹಳಷ್ಟು ಜಾಸ್ತಿ ಕೆಲಸ ಬಂತಂದ್ರೆ ನಾನು ಯಾರಾದ್ರೂ ಒಬ್ಬನಿಗೆ ತೋಳ್ಬಿಡ್ತೀನಿ, ಇಲ್ಲ ಅಂದ್ರೆ ನಾನು ಸ್ವಂತ ಕೆಲಸ ಮಾಡ್ತೀನಿ. ಆ ಮನಸ್ಸು ಮಾಡಿದ್ರೆ ಆಯ್ತು, ದುಡಿಯೋದು ನಾವೇ ಸೋಲು. ಈಗ ಗುಲಾಬಿ ಹೂವು ಈ ಒಂದು ಎಕರೆಯಲ್ಲಿ ನೀವು ಮಾಡಿದಿರಿ ಈಗ ಅಲ್ವಾ, ಇನ್ನು ಏನಾದ್ರೂ ಹೆಚ್ಚು ಮಾಡ್ಬೇಕಂತ ಮನಸ್ಸು ಮಾಡಿದಿರಿ? ನಾನು ಇನ್ನ ಮಾಡ್ಬೇಕಂತ ಮನಸ್ಸು ಮಾಡಿದ್ದೇನೆ ಸರ್. ನನ್ನ ಮನೆಯವರ ಹೆಸರಲ್ಲಿ ಒಂದು ಎಕರೆ ಆಸ್ತಿ ಇದೆ ಸರ್. ಅಲ್ಲಿ ಮಾಡ್ಬೇಕಂತ ಅಲ್ಲಿನ ಏನಿದೆ ಅಂದ್ರೆ ಸರ್, ನನ್ನ ಆಸೆ ಏನಿದೆ ಅಂದ್ರೆ ಈಗ ಚೆಂಡು ಹೂವು ಬರ್ತಾರೆ ಸರ್. ಚೆಂಡು ಹೌದು, ಚೆಂಡು ಬರ್ತದೆ ಸರ್. ನಾನು ಚೆಂಡು